ಬಲುಸಾದ ಹುಡುಗ ಕಣೆ ಇವನು ನಾನು ಬಾರದೆ ನಿನ್ನ ಕನಸಲ್ಲಿ ಕಾಣದೆ ನಿನ್ನ ಎದುರಲ್ಲಿ ಇದ್ದೇನೆ ನನ್ನ ಊರಲ್ಲಿ ನನ್ನಷ್ಟಕ್ಕೇನ ನಿನ್ನ ಕನಸಲ್ಲಿ ಕಾಣದೆ ನಿನ್ನ ಎದುರಲ್ಲಿ ಇದ್ದೇನೆ.